ಕೊಡ್ತಕ್ಕಂಥದ್ದು. ಅದು ಕೇಂದ್ರಕ್ಕೆ ಬಂದಿರತಕ್ಕಂಥ ರೈತರಿಗಾಗಿರ್ಬೋದು ಅಥವಾ ಅವರ ಹೊಲದಲ್ಲೇ ಹೋಗಿ ಅವರ ಸಮಸ್ಯೆಗೆ ಏನು ಸಮಸ್ಯೆ ಇದೆ ಅದಕ್ಕೆ ಹೋಗಿ ಕೊಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಿದ್ದೇವೆ. ಮತ್ತು ಹಲವಾರು ತರಬೇತಿಗಳನ್ನು ಹೊರಾಂಗಣ ತರಬೇತಿ ಮತ್ತು ಒಳಾಂಗಣ ತರಬೇತಿ ಇವುಗಳನ್ನು ಕೂಡ ನಾವು ಆಯೋಜನೆ ಮಾಡಿ ರೈತರಿಗೆ ಮುಟ್ಟಿಸ್ತಾ ಇದ್ದೇವೆ. ಮತ್ತು ಅದಲ್ಲದೇ ಕೂಡ ಕೆಲವೊಂದಿಷ್ಟು ರಿಸರ್ಚು ಕೂಡ ಮಾಡ್ತಿದ್ದೇವೆ. ಅಂದರೆ ಈಗ ಏನು ಅಲ್ಲಿ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಏನು ಸಮಸ್ಯೆಗಳಿದೆ, ಅಂಥ ಒಂದು ಸಮಸ್ಯೆಗಳಿಗೆ ಬರ್ನಿಂಗ್ ಇಶ್ಯೂಸ್ ಏನಿದೆ ಅಂಥ ಒಂದು ಸಮಸ್ಯೆಗಳಿಗೆ ನಾವು ಕೆಲವೊಂದು ರಿಸರ್ಚ್ ಅಂದರೆ ಸಂಶೋಧನೆಗಳ ಒಂದು ಕೆಲಸಗಳನ್ನು ಕೂಡ ಮಾಡ್ತಿದ್ದೇವೆ. ಅದಲ್ಲದೇ ಕೂಡ ರೈತರಿಗೆ ಬೇರೆ ಬೇರೆ ಒಂದು ಪ್ರದೇಶಕ್ಕೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ರೈತರನ್ನ ಪ್ರವಾಸಗಳನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಏನು ಕೃಷಿ ಸಂಬಂಧಿತ ಒಂದು ಮಾಹಿತಿ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಹಲವಾರು ಒಂದು ಆಯಾಮದಲ್ಲಿ ನಾವು ನಮ್ಮ ಕೇಂದ್ರದಿಂದ ರೈತರಿಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಿದ್ದೇವೆ ಸರ್. ಅಂದ್ರೆ ಹೊಸ ಹೊಸ ಸಂಶೋಧನೆಗಳು ಆಗ್ತಾ ಇರ್ತವೆ, ಹೊಸ ಸಂಶೋಧನೆಗಳು ಅದನ್ನ ನೀವು ರೈತರಿಗೆ ತಲುಪಿಸುವ ತಲುಪಿಸ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಈಗ ಮುಂಗಾರು ಶುರುವಾಗಿದೆ, ರೈತ ಬಿತ್ತಲಿಕ್ಕೆ ಶುರು ಮಾಡಿದ್ದಾನೆ. ಮುಖ್ಯವಾಗಿ ಆ ಭಾಗದಲ್ಲಿ ಏನೇನು ಬೆಳೀತಾರೆ ಸದ್ಯ ಆ ಭಾಗದಲ್ಲಿ ಅಂತಂದ್ರೆ? ಮುಖ್ಯವಾದ ಬೆಳೆ ಅಂದ್ರೆ ಮೆಕ್ಕೆಜೋಳ. ನಮಗೆ ಸುಮಾರು ನಮ್ಮ 3-4 ತಾಲೂಕನ್ನ ತೆಗೆದುಕೊಂಡ್ರೆ ಸುಮಾರು 1.5 ಲಕ್ಷ ಹೆಕ್ಟರ್ನಷ್ಟು ಮೆಕ್ಕೆಜೋಳದ ಒಂದು ಬೆಳೆ ನಮ್ಮ ಭಾಗದಲ್ಲಿ ಇದೆ. ಬಟ್ ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ನಮಗೆ ನಮ್ಮ ಭಾಗದಲ್ಲಿ ಮುಂಗಾರು ಆ ಒಂದು ಸಮಯಕ್ಕೆ ಆಗದೆ ಹೋದ್ರಿಂದ ಮಳೆ ಸರಿಯಾಗದೆ ಹೋದ್ರಿಂದ ಏನಾಯ್ತು, ಬಿತ್ತನೆ ತುಂಬಾನೇ ವಿಳಂಬ ಆಯ್ತು. ಮತ್ತೆ ಇತ್ತೀಚೆಗೆ ಒಂದು 15 ದಿವಸದಿಂದ ಮಳೆ ಬರ್ತಾ ಇದೆ, ರೈತ ಬಾಂಧವರು ಬಿತ್ತನೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಮೆಕ್ಕೆಜೋಳ ಒಂದು ಮುಖ್ಯವಾದ ಬೆಳೆ. ಆಮೇಲೆ ಹತ್ತಿ ಮಾಡ್ತಾ ಇದ್ದಾರೆ, ಮತ್ತೆ ಅದಲ್ಲದೇ ಕೂಡ ಶೇಂಗಾ ಇದೆ, ಆಮೇಲೆ ಅಕ್ಕಡಿ ಸಾಲಾಗಿ ತೊಗರಿ ಮುಖ್ಯವಾಗಿ ಅದೊಂದು ಬೆಳೀತಾ ಇದ್ದಾರೆ. ಮತ್ತು ಈ ರೀತಿಯಲ್ಲಿ ಒಂದು ಬೆಳೆಗಳು ಜೊತೆಗೆ ತೋಟಗಾರಿಕೆ ಬೆಳೆಗಳು ಕೂಡ ನಮ್ಮ ಭಾಗದಲ್ಲಿದೆ. ಅಂದರೆ ದಾಳಿಂಬೆ ಇರ್ಬೋದು, ಆಮೇಲೆ ಮಾವು ಇದೆ ಕೆಲವೊಂದು ಭಾಗದಲ್ಲಿ, ಆಮೇಲೆ ಬಾಳೆ ಇದೆ, ಈ ರೀತಿಯ ಮತ್ತು ಕಾಯಿಪಲ್ಲೆಗಳು ಸೊಪ್ಪಿನ ಅವನು ಕೂಡ ಒಟ್ಟಾರೆ ಎಲ್ಲ ಒಂದು ಬೆಳೆಗಳು ನಮ್ಮ ಭಾಗದಲ್ಲಿ ನಾವು ಕಾಣಬಹುದು. ಮುಖ್ಯವಾಗಿ ನಾವು ಇವತ್ತು ಮೆಕ್ಕೆಜೋಳವನ್ನು ತೆಗೆದುಕೊಂಡ್ರೆ, ಮತ್ತೆ ನೀವು ಕೀಟತಜ್ಞರು, ಹೌದು, ಮೆಕ್ಕೆಜೋಳದಲ್ಲಿ ಈ ಫಾಲ್ ಸೈನಿಕ ಹುಳುವಿನ ಸಮಸ್ಯೆಗಳು ಇದಾವೆ ಅಂತ ಕೇಳಿಪಟ್ವಿ. ಇದು ಏನಿದು ಫಾಲ್ ಸೈನಿಕ ಹುಳು ಅಂತಂದ್ರೆ ಏನು? ಇದು ಫಾಲ್ ಸೈನಿಕ ಹುಳು ಅಂತಂದ್ರೆ ಇದು ಒಂದು ಹೊಸದಾಗಿ ಬಂದಿರತಕ್ಕಂತ ಕೀಟ. ಇದನ್ನ ವೈಜ್ಞಾನಿಕವಾಗಿ ಫಾಲ್ ಆರಿಮೋರ್ಮ್ ಅಂತ ಕರೀತಾರೆ, ಅದಕ್ಕೆ ಅದನ್ನ ಫಾಲ್ ಸೈನಿಕ ಹುಳು ಅಂತ ಕನ್ನಡದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಕೀಟ ಏನಂದ್ರೆ ಇದು ನಮಗೆ ಹೊರದೇಶದಿಂದ ಬಂದಿರತಕ್ಕಂಥ ಕೀಟ. ಇದು ನಮ್ಮ ದೇಶದಲ್ಲಿ ಮೂಲವಾಗಿದ್ದಂಥ ಕೀಟ ಅಲ್ಲ. ಇದರ ಮೂಲ ಹೇಳ್ಬೇಕಂದ್ರೆ ಉತ್ತರ ಅಮೆರಿಕದಿಂದ ಬಂದಿರತಕ್ಕಂಥದ್ದು, ಹೊರಗಿನ ಹೌದೌದು ಆ ರೀತಿಯಲ್ಲಿದೆ. ಅನಂತರ ಇದನ್ನ ಇದು ನಮಗೆ 2006 ಇದು ನಮ್ಮ ಆಫ್ರಿಕಾ ಒಂದು ಖಂಡದಲ್ಲಿ ಅಥವಾ ಆಫ್ರಿಕಾ ದೇಶದಲ್ಲಿ ಇದನ್ನ ನಾವು ಕಾಣ್ತೇವೆ. ತದನಂತರದಲ್ಲಿ ಇದು ನಮ್ಮ ಕರ್ನಾಟಕ ಭಾಗಕ್ಕೇನೆ 2018 ಮೇ ಸಮಯದಲ್ಲಿ ನಮ್ಮ ಮೆಕ್ಕೆಜೋಳ 2018 ಮೆಕ್ಕೆಜೋಳಕ್ಕೆ ಮಾತ್ರ ಕಾಣಿಸಿಕೊಂಡಿದೆ. ಆದ್ರೆ ಇದು ಬಹುಬೆಳೆಯನ್ನು ತಿಂತಕ್ಕಂತ ಒಂದು ಕೀಟ, ಕೇವಲ ಮೆಕ್ಕೆಜೋಳವನ್ನು ಆಕ್ರಮಣ ಮಾಡತಕ್ಕಂಥದ್ದಲ್ಲ. ಮೆಕ್ಕೆಜೋಳದ ಜೊತೆಗೆ ಸುಮಾರು ಹಂಗೆ ಹೇಳ್ಬೇಕಂದ್ರೆ ಇದರಲ್ಲಿ ಒಂದು 500 ತರನಾದಂತ ಬೆಳೆಗಳ ಮೇಲೆ ಇದರ ಒಂದು ಹಾವಳಿದೆ. ಹೆಚ್ಚಾಗಿ ಹೇಳ್ಬೇಕಂದ್ರೆ ಮೆಕ್ಕೆಜೋಳ ಮತ್ತೆ ಏಕದಳ ಬೆಳೆಗಳಾದಂತ ಜೋಳ ಇರ್ಬೋದು, ನವಣೆ, ಸಜ್ಜೆ, ರಾಗಿ, ಆಮೇಲೆ ಈ ತರದ ಏನು ಬೆಳೆಗಳಿದೆ, ಇಂಥ ಒಂದು ಏಕದಳ ಬೆಳೆಗಳ ಮೇಲೂ ಕೂಡ ಇದರ ಒಂದು ಹಾವಳಿ ಹೆಚ್ಚಾನ ಹೆಚ್ಚು ಅಂತಂದ್ರೆ ಮೆಕ್ಕೆಜೋಳದಲ್ಲೇ. ಇದ್ರದ್ದು ಕಾರಣ ಇಲ್ಲ, ಅದು ಅಂದ್ರೆ ಆ ಬೆಳೆಗೆ ಅದರ ಒಂದು ಅಸೋಸಿಯೇಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಕ್ರಾಪ್ ಅಂಡ್ ಪೆಸ್ಟ್ ಅಸೋಸಿಯೇಷನ್. ಅದಕ್ಕೂ ಅದಕ್ಕೂ ಇರ್ತಕ್ಕಂಥ ಒಂದು ಸಂಬಂಧ. ಈಗ ಏನಂತಂದ್ರೆ ಅದು ಬೆಳೆಯ ಮೇಲೆ ಅದಕ್ಕೆ ತಿನ್ನುವಂತ ಅದಕ್ಕೆ ಆಸಕ್ತಿ ಇದೆ. ಆಮೇಲೆ ಅದರ ಬೆಳೆಯಲ್ಲಿರ್ತಕ್ಕಂಥ ಕೆಲವೊಂದು ಏನು ರಾಸಾಯನಿಕಗಳು ಏನಿದೆ, ಆ ಒಂದು ರಾಸಾಯನಿಕಗಳು ಅದರಿಂದ ಬರತಕ್ಕಂಥ ಒಂದು ಸ್ಮೆಲ್ಲು ಅದಕ್ಕೆ ಅತೀವವಾದ ಒಂದು ಆಕರ್ಷಣೆಗೊಂಡು ಆ ಮೆಕ್ಕೆಜೋಳವನ್ನು ಹೆಚ್ಚು, ಅದರಿಂದ ಅದರ ಸಂತಾನೋತ್ಪತ್ತಿಯು ಕೂಡ ಹೆಚ್ಚಿಗೆ ಆಗುತ್ತೆ. ಖಂಡಿತ ಆಗಿ ಆ ಒಂದು ಬೆಳೆಯಲ್ಲಿ ಅದರ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ. ಅದು ಯಾವ ಬೆಳೆಯಲ್ಲಿ ಅದರ ಸಂತಾನ ಜಾಸ್ತಿ ಆಯ್ತು ಆ ಕೀಟ ಅಲ್ಲೇ ಹೋಗೋದು. ಆ ಒಂದು ದೇಶದಲ್ಲಿ ಆ ಒಂದು ಕೀಟ ನಮ್ಮ ಈ ಪ್ರದೇಶ ಕಂಡಿದೆ. ಮುಖ್ಯವಾಗಿ ಶಿವಮೊಗ್ಗದಲ್ಲಿ ನಮಗೆ ಮೊದಲನೇದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಮತ್ತು ಶಿವಮೊಗ್ಗ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೂಡ ಅದನ್ನು ಫಸ್ಟ್ಗೆ ಗುರುತು ಮಾಡಿ ಆಮೇಲೆ ಮಾಲಿಕಲ್ ಸ್ಟಡಿ ಎಲ್ಲ ಮಾಡಿ ಅದನ್ನು ಒಟ್ಟಾರೆ ಮೊದಲು ಸೈನಿಕ ಹುಳ ಇತ್ತು 2017 ಒಂದು ಸೈನಿಕ ಹುಳ ಇದೆ ಮೊದಲಿಂದ. ಇದು ಬೇರೆ ಸೈನಿಕ ಹುಳ, ಫಾಲ್ ಸೈನಿಕ ಹುಳ ಅಂತಕ್ಕಂಥದ್ದು ಬಂದಿದೆ ಸರ್. ಅಂದ್ರೆ ಎರಡು ತರ ಸೈನಿಕರು ಇರ್ತಾರೆ, ಒಂದು ದೇಶವನ್ನೇ ಕಾಯ್ದಕ್ಕಿರುವಂತಹ ಸೈನಿಕರು, ಇನ್ನೊಂದು ಶತ್ರು ದೇಶದ ಸೈನಿಕರು. ಅವರು ಬೇರೆ ಬೇರೆ ತರ ಗೆರಿಲ್ಲಾ ಯುದ್ಧ ಮಾಡ್ತಾರಲ್ಲ ಆ ತರ ಹೇಳ್ಬಹುದು. ಈ ಸೈನಿಕ ಹುಳುವಿನ ಜೀವನ ಕ್ರಮ ಹೇಗೆ, ಅದು ಹೇಗೆಲ್ಲ ತನ್ನ ಸಂತಾನವನ್ನ ಜಾಸ್ತಿ ಮಾಡುತ್ತೆ, ಅದರಿಂದ ಸಮಸ್ಯೆಗಳೇನೇನಾಗ್ತವೆ ಅಂತ ಇದ್ರ ಬಗ್ಗೆ? ಇದು ಜೀವನ ಕ್ರಮ ಹೇಳ್ಬೇಕಂದ್ರೆ ಇದು ಒಂದು ನಾನು ಆಗ್ಲೇ ಹೇಳಿದಂಗೆ ಬಹುಬೆಳೆ ತಿಂತಕ್ಕಂತ ಒಂದು ಕೀಟ ಆಗಿರೋದ್ರಿಂದ ಕೀಟದ ಒಂದು ಸಂತತಿ ಬಹಳಷ್ಟು ಬೇಗನೆ ವೃದ್ಧಿ ಆಗ್ತಕ್ಕಂಥದ್ದು ಒಂದಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇದರಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಹೇಳ್ಬೋದು. ಅಂದರೆ ಇದಕ್ಕೆ ಹೆಚ್ಚು ಮೊಟ್ಟೆ ಇರತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಸುಮಾರು 1500 ಮೊಟ್ಟೆಯನ್ನು ಒಂದು ಹೆಣ್ಣು ಪತಂಗ 1500 ಮೊಟ್ಟೆಗಳಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಇದು ಭಾಳಷ್ಟು ದೂರದಲ್ಲಿ ಕ್ರಮಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅಂದರೆ ಸುಮಾರು ಇದು 200-300 ಕಿಲೋಮೀಟರ್ ವರೆಗೂ ಒಂದು ದುಂಬಿ ಇದು ಪತಂಗಗಳು ಚಲಿಸ್ತಕ್ಕಂಥ ಒಂದು ಸಾಮರ್ಥ್ಯ. ಇಲ್ಲ ಹಂಗಲ್ಲ, ಮೈಗ್ರೇಟ್ ಆಗ್ತಾ ಹೋಗ್ತಾ ಇರ್ತಾವ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಮತ್ತೆ ಬಂದು ಅಲ್ಲಿಗೇನು ಬರಲ್ಲ, ಅಲ್ಲಿಂದ ಇನ್ನೊಂದು ಪ್ರದೇಶಕ್ಕೆ ಆ ರೀತಿಯಲ್ಲಿ ಹೋಗ್ತಕ್ಕಂಥ ಒಂದು ಸಾಮರ್ಥ್ಯ ಇದಕ್ಕಿದೆ. ಆಮೇಲೆ ಮೊಟ್ಟೆಯನ್ನು ಇದು ಎಲೆಗಳ ಕೆಳಭಾಗದಲ್ಲಿ 400-500 ಮೊಟ್ಟೆಗಳನ್ನು ಗುಂಪಾಗಿಡುತ್ತೆ. ಆಮೇಲೆ ಅದರ ಮೇಲೆ ಆ ಹೆಣ್ಣು ಪತಂಗದ ಒಂದು ಸೂಕ್ಷ್ಮವಾದಂಥ ಕೂದಲುಗಳನ್ನು ಅದರ ಮೇಲೆ ಮುಚ್ಚಿಡುತ್ತೆ. ಈ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಆಮೇಲೆ ಅದು ಬಂದಂಥ ಮರಿಗಳು ಏನಾಗುತ್ತೆ, ಅದು ಸಣ್ಣ ಪ್ರಮಾಣದಲ್ಲಿದ್ದಾಗ ಅದು ಎಲೆಯನ್ನು ಕೆರೆದು ತಿಂತವೆ, ಜರಡಿ ಜರಡಿ ಆಕಾರದಲ್ಲಿ ಎಲೆಯನ್ನು ಮಾಡಿ ಆಮೇಲೆ ತಿಂತವೆ. ಮರಿಗಳು ಬೆಳೀತಾ ಬೆಳೀತಾ ಹೋದಂತೆ ಇಡಿಯಾದ ಎಲೆಗಳನ್ನು ತಿಂತವೆ. ತಿಂದು ಆ ಎಲೆಗಳ ಮೇಲೆ ಒಂಥರ ದನ ಮೇದಂಥ ರೀತಿಯಲ್ಲಿ ಎಲೆಗಳು ಹರಿದಂಥ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತವೆ. ಮತ್ತು ಇದಕ್ಕೆ ಒಂದು 6 ಹಂತಗಳು ಬರ್ತವೆ, ಒಟ್ಟಾರೆ 4 ಹಂತಗಳಲ್ಲಿ ಹೇಳ್ಬೋದು. ಮೊಟ್ಟೆ, ಮರಿ, ಆಮೇಲೆ ಪ್ಯೂಪ ಮತ್ತು ಒಂದು ಪ್ರೌಢಾವಸ್ಥೆ, ಈ ರೀತಿಯ 4 ಹಂತಗಳನ್ನು ತಡೋದು. ಈ ಮರಿ ಹಂತದಲ್ಲಿ 5-6 ಇನ್ಸ್ಟಾರ್ಗಳನ್ನು ಹೋಗುತ್ತದೆ. ಈ ರೀತಿಯಲ್ಲಿ ಹೋಗ್ಬೇಕಂದ್ರೆ ಒಟ್ಟಾರೆ ಇದು ಒಂದು 32 ಸುಮಾರು 42 ದಿವಸವರೆಗೆ ಒಂದು ಜೀವನದ ಒಂದು ಅವಧಿ ಹೇಳ್ಬೋದು, ಒಂದು ಸಂಪೂರ್ಣದ ಲೈಫ್ ಸೈಕಲ್ನಲ್ಲಿ ಎಷ್ಟೆಲ್ಲ ಹಾನಿ ಮಾಡಬೇಕು ಅಷ್ಟು ಹಾನಿಯನ್ನು ಮಾಡುತ್ತೆ. ಈ ರೀತಿಯಲ್ಲಿ ಅದರದ್ದು ಜೀವನ ಒಂದು ಚರಿತ್ರೆಯನ್ನು ಹೇಳ್ಬೋದು ನಾವು. ಇದರ ಹಾನಿ ಯಾವ್ಯಾವ ಥರದಲ್ಲಿ ಆಗುತ್ತೆ ಅನ್ನೋದ್ರ ಒಂದು ಸೂಕ್ಷ್ಮವಾದ ವಿವರಣೆ ಕೊಟ್ರಿ. ಅದರಿಂದ ಏನೇನೆಲ್ಲ ಸಮಸ್ಯೆಗಳಾಗ್ತವೆ ಅಂತ ಹೇಳ್ಬೋದಾ? ಈಗ ಮೆಕ್ಕೆಜೋಳವಿನ ಎಲೆಗಳ ಮೇಲೆ ಇವು ಎಲ್ಲ ಇದು ಮೊಟ್ಟೆ ಇಡುತ್ತೆ, ಆಮೇಲೆ ಅಲ್ಲಿ ಮುಂದೆ ಕೀಟ ಆಗುತ್ತೆ, ಆ ನಡುವೆ ಅದು ಎಲೆಯನ್ನ ಎಷ್ಟೆಷ್ಟು ಎಲ್ಲ ತಿಂದು ಎಲ್ಲ ಹಾಳು ಮಾಡ್ತವೆ. ಅದರಿಂದ ಏನು ಸಮಸ್ಯೆ ಒಟ್ಟಾರೆಯಾಗಿ ಈ ಬೆಳೆ ಮೇಲೆ? ಬೆಳೆ ಇದು ಸುಮಾರು ಒಂದು 15 ದಿವಸದ ಬೆಳೆ ಇದ್ದಾಗ ಹೆಚ್ಚು ಅದರದ್ದು ಒಂದು ಹಾವಳಿ ಕಂಡು ಬರುತ್ತೆ. ತೀರಾ ಸಣ್ಣ ಮೆಕ್ಕೆಜೋಳ 120-125 ದಿವಸ ಮಟ್ಟ ಅಂದ್ರೆ 4 ಬೆಳೆ ಅಂತ ಹೇಳ್ಬೋದು. ಒಂದು 15 ದಿವಸಕ್ಕೆ ಇದರ ಒಂದು ದಾವಳಿ ಪ್ರಾರಂಭ ಆಗುತ್ತೆ. ಅದೇ ನಾನು ಹೇಳ್ದಂಗೆ ಮರಿ ಹಂತದಲ್ಲಿ ಇರ್ತಕ್ಕಂಥ ಏನು ಹುಳುಗಳು ಕೆರೆದು ಕೆರೆದು ತಿಂತವೆ. ಅನಂತರದಲ್ಲಿ ಏನಾಗುತ್ತೆ, ಬೆಳೆ ಬೆಳೆದಂತೆ ಬೆಳೆದಂತೆ ಆ ಎಲೆಯನ್ನೆಲ್ಲ ತುಂಬ ತಿಂದು ಹಾನಿ ಮಾಡೋದ್ರಿಂದ ಆ ಎಲೆಯೆಲ್ಲ ಅದರದ್ದು ಭಾಗ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಒಂದು ಬೆಳೆಯಲ್ಲಿ ಒಂದು ಪತ್ರ ಇತ್ತು ಅಥವಾ ಎಲೆ ಒಂದು ಇರೋದ್ರಿಂದ ಅದಕ್ಕೆ ಒಂದು ಆಹಾರ ತಯಾರಿಕೆಯಲ್ಲಿ ಏನಾಗುತ್ತೆ, ಕುಂಠಿತಾಗುತ್ತೆ. ಬೆಳೆ ಆಹಾರ ತಯಾರಿಕೆ ಎಲೆಯಿಂದನೇ ಆಗೋದು ಗಿಡದಲ್ಲಿ. ಆ ಎಲೆ ಹೋಯ್ತಪ್ಪ ಅಂದರೆ ಅದಕ್ಕೆ ಆ ಒಂದು ಗಿಡಕ್ಕೆ ಎಲೆ ಆಹಾರ ಬರೋದಿಲ್ಲ. ಅವಾಗ ಏನಾಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಬೆಳವಣಿಗೆ ಕುಂಠಿತ ಆದಾಗ ಕೆಲವೊಂದು ಸಾರಿ ಏನಾಗುತ್ತೆ, ಅದು ಬೆಳವಣಿಗೆ ಎತ್ತರನೇ ಹೋಗಲ್ಲ, ಬೆಳೆ ಅದರ ಎತ್ತರ ಎಷ್ಟು ಗಾತ್ರ ಹೋಗೋ ಅದು ಹೋಗಲ್ಲ, ಅವಾಗ ಕುಬ್ಜವಾಗುತ್ತೆ. ಆಮೇಲೆ ಅದು ತೆನೆಯನ್ನು ಒಂದು ಯಾವ ಗಾತ್ರದಲ್ಲಿ ಬಿಡಬೇಕು ಆ ತೆನೆ ಬಿಡಲ್ಲ. ಆಮೇಲೆ ಪಾಲಿನೇಷನ್ ಕೂಡ ಅದರದ್ದು ಪರಾಗ ಪರ್ಶಕ್ರಿಯೆ ಅದು ಸರಿಯಾಗಲ್ಲ. ಈ ರೀತಿ ಆಗೋದ್ರಿಂದ ಕೆಲವೊಮ್ಮೆ ಸಂಪೂರ್ಣವಾಗಿ ಬೆಳೆ ಹಾನಿ ಆಗಿಬಿಡುತ್ತೆ. ಅವಾಗ ರೈತರು ಆ ಬೆಳೆನೇ ಬೇಡ, ಅದನ್ನು ಹರಿಗೆ ಇನ್ನೊಂದು ಬೆಳೆ ಬಿಡೋಣಪ್ಪ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಎಷ್ಟೋ ರೈತರ ಒಂದು ಹೊಲಗಳನ್ನು ನೋಡಿದ್ದೇವೆ ನಾವು. ಅಂದರೆ ಸರಿಯಾದಂಥ ಒಂದು ನಿರ್ವಹಣೆ ಅಥವಾ ಸಕಾಲದಲ್ಲಿ ನಿರ್ವಹಣೆ ತಗೊಳ್ಳದೆ ಹೋದರೆ ಆ ರೀತಿಯಲ್ಲಿ ಒಂದು ಆಗ್ತಕ್ಕಂಥದ್ದು ಈ ಒಂದು ಸಮಸ್ಯೆ. ಈ ಒಂದು ಮೆಕ್ಕೆಜೋಳದಲ್ಲಿ ಹುಳುವಿನಿಂದ ನಾವು ತುಂಬಾನೇ ನಾವು ಕಂಡು ಬರ್ತೇವೆ. ಅಂದ್ರೆ ಈಗ ಸಾಧಾರಣ 1 ಹೆಕ್ಟೇರ್ ಪ್ರದೇಶದಲ್ಲಿ ಇದಾವೆ ಅಂತಂದ್ರೆ, ಅಂದ್ರೆ ಬೆಳೆ ಇದೆ ಅಂತಂದ್ರೆ ಎಲ್ಲಾ ಗಿಡದ ಎಲ್ಲಾ ಎಲೆಗಳಿಗೂ ಇವು ದಾಳಿ ಮಾಡಿಬಿಡ್ತಾವ ಹೇಗೆ ಅಂತ? ಹೌದು, ಆ ಒಂದು ಸಮಸ್ಯೆ ಈ ವರ್ಷ ಇಲ್ಲ. ನಾವು ಹೋದ ವರ್ಷ ಇದೇ ಒಂದು ಸಮಯದಲ್ಲಿ ಜುಲೈ ಆಗಸ್ಟ್ ನಲ್ಲಿ ನಾವು ನೋಡಿದಾಗ ಹೋದ ವರ್ಷ ಅಂದ್ರೆ 2018 ಸಂಪೂರ್ಣ ಎಲ್ಲ ಈ ಚೆಂಡೆ ಅಂದ್ರೆ ಪ್ರತಿಯೊಂದು ಎಲೆ ಪ್ರತಿಯೊಂದು ಗಿಡನೂ ತಿಂದಿರ್ತಕ್ಕಂಥದ್ದು ನೋಡಿದ್ವಿ ನಾವು. ಆ ರೀತಿಯಲ್ಲಿ ಸಮಸ್ಯೆ ನಾವು ನೋಡಿದ್ವಿ. ಬಹುಶಃ ಹೋದ ಸಾರಿ ಸ್ವಲ್ಪ ಏನಾಯ್ತು, ಒಂದು ಡ್ರೈ ಸ್ವೆಲ್ ಅಂದ್ರೆ ಸ್ವಲ್ಪ ಮಳೆ ಬಂದು ಆಮನಂತರ ಮಳೆನೇ ಇರಲಿಲ್ಲ. ಆ ಒಂದು ವಾತಾವರಣಕ್ಕೆ ಅದು ಸೂಕ್ತ ಆಗಿರ್ಬೋದು ಅಂತ ಅನಿಸ್ತದೆ. ಈ ವರ್ಷ ಏನಾಗಿದೆ, ಮಳೆ ಬರ್ತಾ ಇದೆ, ಅವಾಗ ಮಳೆ ಬರ್ತಾ ಇದೆ, ಅಷ್ಟು ಸಂತತಿ ಇಲ್ಲ, ಅಲ್ಲೊಂದಿದೆ. ಸೊ ನೀವು ಏನು ಕೇಳುವಂಥ ಪ್ರಶ್ನೆಗೆ, ಅದು ದಾಳಿ ಬಂತು ಅಂದರೆ ಆ ಪ್ರಮಾಣದಲ್ಲಿ ಪ್ರತಿಯೊಂದೆಲ್ಲ ಪ್ರತಿಯೊಂದು ಗಿಡಕ್ಕೂ ಕೂಡ ನಾವು ಕಾಣ್ಬೋದು. ಆ ರೀತಿ ಆಗುತ್ತೆ. ಇದರ ಹತೋಟಿ ಕ್ರಮಗಳು ಯಾವ್ಯಾವ ಥರ ಇದೆ? ಒಂದು ರಾಸಾಯನಿಕವಾಗಿರ್ಬೋದು ಅಥವಾ ಬೇರೆ ಜೈವಿಕವಾಗಿ ಮತ್ತೆ ಈಗಿನ ಸಾವಯವ ರೀತಿಯಲ್ಲಿ ಯಾವ್ಯಾವ ತರದಲ್ಲಿ ನಾವು ಅದನ್ನ ಹತೋಟಿ ಮಾಡ್ತೀವಿ? ಹತೋಟಿ ಈಗ ಮಾಡೋದು ಅಂತಂದ್ರೆ ಅದಕ್ಕೆ ಒಂದು ಬಿತ್ತನೆ ಪೂರ್ವದಿಂದ ಹಿಡ್ಕೊಂಡು ಹತೋಟಿ ಬಗ್ಗೆ ನಾವು ರೈತರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇದು ಹೊಸದಾಗಿ ಬಂದಿರೋದ್ರಿಂದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡತಕ್ಕಂತ ಇನ್ನೂ ಒಂದು ಇದು ಕಂಡಿಡಿದಿಲ್ಲ. ಆದರೂ ಕೆಲವೊಂದು ಮಾಹಿತಿಯನ್ನ ಕ್ರೋಢೀಕರಿಸಿ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿರ್ಬೋದು ಮತ್ತೆ ಕೇಂದ್ರ ಸರ್ಕಾರ ಕೃಷಿ ಇಲಾಖೆ ಕೇಂದ್ರ ಸರ್ಕಾರದ ಒಂದು ಸೂಚನೆ ಕೂಡ ಬಂದಿದೆ. ಫಾಲ್ಸ್ ಸೈನಿಕಗಳು ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕಂತಕ್ಕಂಥದ್ದು ಉನ್ನತ ಮಟ್ಟದಲ್ಲಿ ಒಂದು ಚರ್ಚೆಯನ್ನು ಮಾಡಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಮ ಯೂನಿವರ್ಸಿಟಿಗಳಿಗೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಆ ಒಂದು ವಿಚಾರವಾಗಿ ಒಂದು ಕ್ರಮಗಳನ್ನು ಹೇಳಬೇಕಂದ್ರೆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಒಂದು ಮಾಗಿ ಉಳಿಮೆ, ಅಂದ್ರೆ ಮಾಗಿ ಉಳಿಮೆ ಮಾಡ್ತಕ್ಕಂಥದ್ದು ಅಂದ್ರೆ ಬಿತ್ತನೆ ಪೂರ್ವದಲ್ಲಿ ಆಳವಾದ ಒಂದು ಉಳಿಮೆ ಮಾಡೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಪಿಪ ಅಂದ್ರೆ ಅದು ಕೀಟದ ಒಂದು ಹಂತ ಮಣ್ಣಿನಲ್ಲಿರುತ್ತೆ ಪಿಪ ಅಂತೇಳಿ, ಆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಹಂತನ ಹೊರಗಡೆ ಬರುವಂತ ರೀತಿಯಲ್ಲಿ ಮಾಗಿ ಉಳಿಮೆ ಮಾಡ್ತಕ್ಕಂಥದ್ದು ಒಂದು. ಈ ರೀತಿ ಮಾಡೋದ್ರಿಂದ ಹೊರಗಡೆ ಬಂದು ಸಾಯುತ್ತೆ. ಆಮೇಲೆ ಅದಕ್ಕೆ ಸಮಯಕ್ಕೆ ಒಂದು ಬಿತ್ತನೆ ಮಾಡ್ತಕ್ಕಂಥದ್ದು, ಈಗ ಸರಿಯಾದ ಗಾರ್ನಲ್ಲಿ ಮಾಡ್ತಕ್ಕಂಥ ಅಂದ್ರೆ ಜೂನ್ ತಿಂಗಳಲ್ಲಿ ಒಂದು ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಕ್ರಮ. ಮಾಗಿ ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು, ಬಿತ್ತನೆ ಪೂರ್ವದಲ್ಲಿ ಒಂದು ಬೀಜೋಪಚಾರ ಮಾಡ್ತಕ್ಕಂಥದ್ದು ಒಳ್ಳೇದು. ಬೀಜೋಪಚಾರ ಮಾಡಿದ್ರೆ ಒಂದು ಸೈನಾಟ್ರನ್ ನಿಲಿಪ್ರೋಲು ಮತ್ತೆ ಥಯಾಮೆಥಾಕ್ಸಾಮ್ ಅಂತಕ್ಕಂಥ ಒಂದು ಔಷಧಿ ಇದೆ, ಅದನ್ನ ಎರಡನ್ನು ಕೂಡ ಒಂದು 4 ml ಪ್ರತಿ ಕೆಜಿ ಬೀಜಕ್ಕೆ ಆ ಒಂದು ಪ್ರಮಾಣದಲ್ಲಿ ಬಿತ್ತನೆ ಪೂರ್ವದಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಸುಮಾರು 2-3 ವಾರಗಳವರೆಗೆ ಆ ಬೆಳೆಯಲ್ಲಿ ಬರದ ರೀತಿಯಲ್ಲಿ ತಡ್ಕಂತದೆ. ಅಂದ್ರೆ ಸುಮಾರು ಒಂದು 25-30 ದಿವಸದ ಮಟ್ಟ ಆ ಬೆಳೆನ ನಾವು ಹಾನಿಯಾಗೋದನ್ನ ಸ್ವಲ್ಪ ತಡಿಬಹುದು. ಅಂದ್ರೆ ಅದು ಮೊಟ್ಟೆ ಇಡೋದನ್ನ ಅಲ್ಲಿ ಬಂದು ಕುಂದಿರೋದನ್ನ ಈ ರೀತಿ ಬೀಜೋಪಚಾರ ಮಾಡೋದ್ರಿಂದ ತಡಿಬಹುದು. ಇದು ಒಂದು ಕ್ರಮ. ಇದಾದ್ಮೇಲೆ ಮತ್ತೆ ನಾನು ಹೇಳಿದಂಗೆ ಅದು ಒಂದು ಸರಿಯಾದ ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಇದು ಒಂದು ಕ್ರಮ ಆದ್ಮೇಲೆ ಬಿತ್ತನೆ ಮಾಡಿದ ಸರಿಯಾದ ಒಂದು ಟೈಮಲ್ಲಿ ಅದಕ್ಕೆ ಉಳುಮೆ ಮಾಡ್ತಕ್ಕಂಥದ್ದು ಅಂದ್ರೆ ಇಂಟರ್ಕಲ್ಟೇಷನ್ ಅಂತ ಹೇಳ್ತಾರೆ, ಸರಿಯಾದ ಸ್ವಚ್ಛತೆ ರೀತಿಯಲ್ಲಿ ಮತ್ತೆ ಬದುಗಳ ಒಂದು ಸ್ವಚ್ಛತೆ ಇರ್ತಕ್ಕಂಥದ್ದು. ಆಮೇಲೆ ಗೊಬ್ಬರಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕೋದು, ಈಗ ಯೂರಿಯಾವನ್ನ ಜಾಸ್ತಿ ಹಾಕ್ಬಾರ್ದು. ಶಿಫಾರಸು ಮಾಡಿದಂತ ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಇವುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಒಂದು ಉತ್ತಮವಾದ ಕ್ರಮ. ಈಗ ಯೂರಿಯಾ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಹಚ್ಚ ಹಸಿರಿನಿಂದ ಬೆಳೆ ಕಂಗೊಳಿಸಿರುತ್ತೆ, ಅವಾಗ ಅದು ಕೀಟಕ್ಕೆ ಬಹಳಷ್ಟು ಒಂದು ಪ್ರಮಾಣದಲ್ಲಿ ಅದಕ್ಕೆ ಆಕರ್ಷಣೆ ಆಗುತ್ತೆ. ಇದನ್ನ ಒಂದು ಅವರು ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಇನ್ನು ಬಂದ ಮೇಲೆ ಒಂದು ವೇಳೆ ಬಂತಪ್ಪ ಅಥವಾ ನಮ್ಮ ಹೊಲದಲ್ಲಿ ಆ ಹುಳು ಇದೆ ಇಲ್ಲೋ ಅನ್ನತಕ್ಕಂಥದ್ದನ್ನು ಕೂಡ ಮಾನಿಟರ್ ಮಾಡ್ಬೋದು. ಅಂದ್ರೆ ಅದು ಕಣ್ಗಾವಲು ಅಂತ ಹೇಳ್ತೇವೆ ನಾವು, ಅಂದ್ರೆ ಅದು ಕೀಟ ಇದೆಯೋ ಇಲ್ಲೋ, ಈಗ ಬಂದಿರ್ತೈತೆ ಬಟ್ ಎಷ್ಟು ಪ್ರಮಾಣದಲ್ಲಿದೆ ಅದನ್ನ ನೋಡ್ಬೇಕಪ್ಪ ಅಂದ್ರೆ ನಾವು ಕೆಲವೊಂದು ಕ್ರಮಗಳನ್ನ ಕಣ್ಗಾವಲು ಅಂತ ಹೇಳ್ತೇವೆ, ಅದನ್ನ ಮಾಡ್ಬೋದು. ಸ್ಕೌಟಿಂಗ್ ಅಥವಾ ಈ ರೀತಿಯಲ್ಲಿ ಒಂದು ರೀತಿ ಮಾಡ್ಬೋದು. ಅದಕ್ಕೆ ಫೆರಮೋನ್ ಟ್ರಾಪ್ಸ್ ಅಂತ ಅದಾವ, ಮೋಹಕ ಬಲೆಗಳು ಅಂತ. ಮೋಹಕ ಬಲೆಗಳನ್ನು ನಾವು 1 ಎಕರೆಗೆ ಸುಮಾರು 4 ಬಲೆಗಳ 4-5 ಬಲೆಗಳನ್ನು ಅಲ್ಲಲ್ಲೇ ನಾವು ಹಾಕಿದ್ರೆ ಆ ಒಂದು ಬಲೆಗಳಲ್ಲಿ ಆ ಒಂದು ಕೀಟದ ಪತಂಗ ಒಂದು ದಿನಕ್ಕೆ 1-3 ಪತಂಗಗಳು ಬಂದು ಬಿದ್ವಪ್ಪ ಅಂದ್ರೆ ಓ ಆ ಹೊಲದಲ್ಲಿ ನಮ್ಮ ಸೈನಿಕಗಳದ ಸಮಸ್ಯೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆ ಒಂದು ಸಮಯಕ್ಕೆ ನೋಡ್ಕೊಂಡು ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸ್ಬೋದು. ಇದು ಒಂದು. ಆಮೇಲೆ ಕೆಲವೊಮ್ಮೆ ಮಾಸ್ ಟ್ರಾಪಿಂಗ್ ಅಂತ ಹೇಳಿದೆ, ಅಂದ್ರೆ ಬರೀ ಬಲೆಗಳಿಂದನೇ ಹಿಡಿಬಹುದು. ಅಂದ್ರೆ ಅವಾಗ ಒಂದು 10-12 ಮೋಹಕ ಬಲೆಗಳನ್ನ ಹಾಕಿದ್ರೆ ಸಂಪೂರ್ಣ ಎಲ್ಲ ಒಂದು 1 ಎಕರೆಗೆ ಸಂಪೂರ್ಣ ಇರತಕ್ಕಂಥ ಎಲ್ಲ ಒಂದು ಪತಂಗಗಳನ್ನ ನಾವು ಕ್ಯಾಚ್ ಮಾಡ್ಬೋದು. ಇದು ಒಂದು ಕ್ರಮ. ಇದಾದ್ಮೇಲೆ ನಾವು ನಿರ್ವಹಣೆ ಅಂತಂದ್ರೆ ಮೊದಲೇ ಹಂತದಲ್ಲಿ ಈಗ 20-25 ದಿವಸದ ಬೆಳೆ ಇದ್ದಾಗ 5% ಗಿಡಗಳು ಹಾನಿಯಾಗಿದ್ರೆ ಅಂದ್ರೆ 100 ಗಿಡಗಳನ್ನ ರೈತ ಎಣಿಸ್ತಾ ಹೋಗಿ ಅದರಲ್ಲಿ 5 ಗಿಡಗಳು ಏನಾದರೂ ಸೈನಿಕಗಳು ಬಾಧೆ ತಿಂದಿದ್ದು ಎಲೆ ಆ ರೀತಿ ಅವರಿಗೆ ಚಿಹ್ನೆಗಳು ಕಂಡ್ರೆ ಸಿಂಪಡಣೆ ಮಾಡಬೇಕಾಗುತ್ತೆ. ಆಮೇಲೆ 2ನೇ ಹಂತದಲ್ಲಿ 10% ಅಲ್ಲಿ ಏನಿದ್ರೆ ಅಂದ್ರೆ ಸುಮಾರು 1.5 ತಿಂಗಳು ಬೆಳೆದಿದ್ದಾಗ ಸಿಂಪಡಣೆ ಹೇಳ್ತೀನಿ, ಸಿಂಪಡಣೆ ಯಾವ ರೀತಿ ಮಾಡೋದು ಏನು ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಈ ರೀತಿ ಒಂದು ನೋಡ್ಕೊಂಡು ಸಿಂಪಡಣೆ ಮಾಡಬೇಕು. ಮೊದಲಿಂದ ಸಿಂಪಡಣೆ ಅಂದಾಗ ನಾವು ಈ ಬೇವಿನ ಆಧಾರಿತ ಕೀಟನಾಶಕಗಳು ಅವುಗಳನ್ನು ಯಾವುದಾದ್ರೂ ಮಾಡ್ಬೋದು. NSK ಅಂತ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ, 1500 PPM ಒಂದು ಇದನ್ನ ಸುಮಾರು 4 ml ಅಷ್ಟು ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಮೊದಲ ಹಂತದಲ್ಲಿ ಸಿಂಪಡಣೆ ಮಾಡ್ಬೋದು. ಇದು ಒಂದು ಕ್ರಮ. ಇದಾದಮೇಲೆ ಮತ್ತೆ ನಾವು ಸ್ವಲ್ಪ ಅದರಲ್ಲಿ ಜೈವಿಕವಾಗಿಯೂ ಕೂಡ ನಿರ್ವಹಣೆ ಮಾಡ್ಬೋದು. ಜೈವಿಕವಾಗಿ ನಿರ್ವಹಣೆ ಮಾಡ್ಬೇಕಂದ್ರೆ ಟ್ರೈಕೋಗ್ರಾಮ ಅಂತಕ್ಕಂಥ ಒಂದು ಜೈವಿಕ ಒಂದು ಕೀಟ ಬರುತ್ತೆ. ಆ ಕೀಟವನ್ನು ಕೂಡ 1 ಹೆಕ್ಟೇರ್ ಪ್ರದೇಶಕ್ಕೆ 50,000 ಮೊಟ್ಟೆಗಳನ್ನು ತಂದು ನಾವು ಬಿಡುಗಡೆಯನ್ನು ಕೂಡ ಮಾಡ್ಬೋದು. ಇದು ಒಂದು ಕ್ರಮ. ಇದಿಲ್ಲ ಅಂತಂದರೆ ಬಯಾಲಜಿಕಲ್ ಒಂದು ಕೆಲವೊಂದು ಔಷಧಿಗಳು ಸಿಗ್ತವೆ, ಅಂದರೆ NPV ಅಂತ ಬರುತ್ತೆ, ಅದನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಅಥವಾ ನಿಮೋರಿಯಾ ರಿಲೇ ಅಂತಕ್ಕಂಥದ್ದು ಬರುತ್ತೆ, ಅದನ್ನು ಫಂಗಸ್ ಅದು ಅಂದರೆ ಶಿಲೀಂಧ್ರ ಅದು. ಆದರೆ ಅವೆಲ್ಲ ಒಂದು ಸಾರಿ ಸಿಂಪಡಣೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಇದರಿಂದ ಮುಕ್ತಿ ಪಡಿಬಹುದು? ಇಲ್ಲ, ಅದು ಏನಾಗುತ್ತೆ ಮರಿ ಹಂತ ಸಣ್ಣದಿದ್ದಾಗ ಇವುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತವೆ. ಸಂಪೂರ್ಣ ಎಲ್ಲ ಆದ್ಮೇಲೆ ಏನಾರ ನಮಗೆ ಸಮಸ್ಯೆ ಇದ್ದಾಗ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಬೇಕಾಗುತ್ತೆ. ನಿಮೋರಿಯಲ್ಲಿ ಅಥವಾ ಮೆಟ್ರೈಸಿಯಂ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ, ಇವುಗಳನ್ನು ಯಾವಾಗನಾದರೂ ಅವರು ಸಿಂಪಡಣೆ ಮಾಡ್ಬೋದು. ಇದೆಲ್ಲ ಮಾಡಿ ಒಂದು ವೇಳೆ ನಮಗೆ ಇವುಗಳ ಲಭ್ಯತೆ ಇಲ್ಲಪ್ಪ ಅಂದಾಗ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಬೋದು. ಕೀಟನಾಶಕಗಳು ಅಂತಂದಾಗ ಅಲ್ಲಿ ಒಂದು 3-4 ತರನಾದ ಕೀಟನಾಶಕಗಳು ನಮಗೆ ಲಭ್ಯ ಇದ್ದಾವೆ. ಸದ್ಯದಲ್ಲೇ ನಾನು ಹೇಳ್ದಂಗೆ ಶಿಫಾರಸು ಮಾಡಿರ್ತಕ್ಕಂಥ ಇಮಾಮೆಕ್ಟಿನ್ ಬೆಂಜೈಟ್ ಇದೊಂದು ಔಷಧಿ. ಇದು ಗುಳಿಗೆಯ ರೂಪದಲ್ಲಿ ಸಣ್ಣ ಇದರಲ್ಲಿ ಇರುತ್ತೆ, ಪುಡಿಯಲ್ಲ ಗುಳಿಗೆ ರೂಪದಲ್ಲಿ ಇರುತ್ತೆ. ಇದು ಕೃಷಿ ಇಲಾಖೆಯಲ್ಲಿ ಇದನ್ನ ಆಲ್ರೆಡಿ ರೈತರಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ 4 ಗ್ರಾಮ್ ಅಂದ್ರೆ 0.4 ಗ್ರಾಮ್ ಅಂತ ಹೇಳ್ತೇವೆ ನಾವು. 0.4 ಗ್ರಾಮ್ ಅಂದ್ರೆ ಒಂದು 15-16 ಲೀಟರ್ ಕ್ಯಾನ್ ಇದ್ರೆ ಸುಮಾರು 6-7 ಗ್ರಾಮ್ ಒಂದು ಕ್ಯಾನಿಗೆ, 6-7 ಗ್ರಾಮ್ನಷ್ಟು ಒಂದು ಕ್ಯಾನಿಗೆ ಅದನ್ನ ಮಿಶ್ರಣ ನೀರಿನಲ್ಲಿ ಮಾಡ್ಕೊಂಡು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡೋದು ಬಹಳ ಒಂದು ಮುಖ್ಯವಾದಂತ ಒಂದು ಪದ್ಧತಿ. ಯಾವ ರೀತಿ ಅಂದ್ರೆ ಸಿಂಪಡಣೆ ಬೇರೆ ಬೆಳೆಗೆ ಮಾಡದಂತೆ ಸಿಂಪಡಣೆ ಮಾಡಿದ್ರೆ ಇದು ಹತೋಟಿ ಬರೋದಿಲ್ಲ. ಸಿಂಪಡಣೆ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ನಾನು ಹೇಳಿದಂತ ಔಷಧಿನ ಅವರು ಎಲೆಗಳಲ್ಲಿ ಸಂಪೂರ್ಣವಾಗಿ ತೊಯ್ಬೇಕು. ಅಂದ್ರೆ ಕಂಪ್ಲೀಟ್ ಹುಳುಗಳು ತಿಂದಿದ್ದಂತ ಗಿಡಗಳು ಇರ್ತಾವೆ, ಕಾಣಿಸ್ತಾವೆ, ಗೊತ್ತಾಗ್ತಾವೆ. ಆ ಒಂದು ಗಿಡಗಳ ಎಲೆಗಳು ಸಂಪೂರ್ಣವಾಗಿ ಆ ಒಂದು ಔಷಧಿಯ ದ್ರಾವಣದಿಂದ ತೊಯ್ಬೇಕು, ತೊಯ್ಯಂತ ರೀತಿಯಲ್ಲಿ ಸಿಂಪಡಣೆ ಮಾಡ್ಬೇಕು. ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಇದನ್ನ ನಾವು ಹತೋಟಿ ಮಾಡಬಹುದು. ಯಾಕಂದ್ರೆ ನಾವು ಇದನ್ನ ರೈತರ ಹೊಲದಲ್ಲಿ ಇದನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದೆ ನಾವು. ಸಿಂಪಡಣೆ ಮಾಡಿದ್ರೆ ಆಗಲ್ಲ, ನೀವು 10 ಸರಿ ಸಿಂಪಡಣೆ ಮಾಡಿದ್ರು ಹೋಗಲ್ಲ ಅದು. ಗಡಿಬಿಡಿಯಲ್ಲಿ ನಾವು ಬೇರೆ ಬೆಳೆಗೆ ಮಾಡದಂತೆ ಸುಮ್ಮನೆ ಈ ತರ ಮಾಡ್ತಾ ಹೋದ್ರೆ ಆಗಲ್ಲ. ಕ್ಲೀನ್ ಆಗಿ ರೈತ ಬಾಂಧವರು ಆ ಒಂದು ಔಷಧಿಯನ್ನ ಇದು ತೊಯ್ಯುವ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿ ಅದನ್ನ ನಾವು ನಿರ್ವಹಣೆ ಮಾಡ್ಬೋದು, ಹತೋಟಿ ಮಾಡ್ಬೋದು. ಯಾವುದೇ ಹಂತದ ಒಂದು 4 ಹಂತ ಮರಿಗಳನ್ನು ಮಾಡ್ಬೋದು. ಮತ್ತೆ ಇನ್ನೊಂದು ಶಿಫಾರಸಿದೆ, ವಿಷಪಾಷಣ ತಯಾರು ಮಾಡ್ತಕ್ಕಂಥದ್ದು ಅಂತೇಳಿ. ವಿಷಪಾಷಣ ಅಂತಂದ್ರೆ ಅದನ್ನ ಒಂದು ಅಕ್ಕಿ ತೌಡು ಅಥವಾ ಭತ್ತದ ತೌಡಲ್ಲಿ ಒಂದು ಎಕರೆಗೆ ಒಂದು 20 ಕೆಜಿ, ಅದನ್ನ ಒಂದು 2 ಕೆಜಿ ಅಷ್ಟು ಬೆಲ್ಲ, ಒಂದು 2-3 ಲೀಟರ್ ನೀರಿನಷ್ಟು ಮಿಶ್ರಣ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಒಂದು ದಿವಸ ಅಥವಾ ಒಂದು 24 ಗಂಟೆಗಳ ಕಾಲ ಅದನ್ನ ಒಂದು ಚೀಲದಲ್ಲಿ ಕಟ್ಟಿಟ್ಟು ಇಡಬೇಕು ನೆರಳಿನಲ್ಲಿ. ಆಮೇಲೆ ಮರುದಿವಸ ನೀವು ಒಂದು 1/2 ಗಂಟೆ ಮುಂಚೆ ಅದನ್ನು ಹೊಲದಲ್ಲಿ ಹಾಕೋದಕ್ಕಿಂತ ಮುಂಚೆ ಥಯೋಡಿಕಾರ್ಬ್ ಅಂತಕ್ಕಂಥ ಒಂದು ಔಷಧಿ ಬರುತ್ತೆ, ಅದನ್ನು ಅದ್ರ ಜೊತೆಗೆ ಮಿಶ್ರಣ ಮಾಡಿ ಸಾಯಂಕಾಲದ ಹೊತ್ತಿನಲ್ಲಿ ಎಲೆಗಳ ಮೇಲೆ ಅದರಲ್ಲಿ ಒಳಗೆ ಬೀಳ್ಬೇಕು. ಅದು ಆ ಥರ ಬೀಳುವಂಥ ರೀತಿಯಲ್ಲಿ ಅದನ್ನು ಚೆಲ್ಲಿದ್ರೆ ಅದಕ್ಕೂ ಕೂಡ ಒಂದು ನಿರ್ವಹಣೆ ಆಗುತ್ತೆ. ಈ ರೀತಿಯಲ್ಲಿ ಒಂದು ಸಮಗ್ರವಾದಂಥ ಒಂದು ನಿರ್ವಹಣೆಯನ್ನು ರೈತ ಬಾಂಧವರು ಅನುಸರಿಸಿದರೆ ಅದರ ಉಳಿದ ಇದನ್ನು ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ಆಮೇಲೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೊಂದು ರೈತರಿಗೆ ಹೇಳ್ಬೋದು ನಾನು, ಈ ವರ್ಷ ಅಷ್ಟು ಭಯ ಪಡ್ತಕ್ಕಂತ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾನು ಹೂವಿನಡಗಲಿ, ಅಗ್ರಿಬೊಮ್ಮಳಿ, ಕೂಡ್ಲಿಗಿ ಎಲ್ಲ ಭಾಗದಲ್ಲಿ ಎಲ್ಲ ಕೆಲವೊಂದಿಷ್ಟು ಕೃಷಿ ಇಲಾಖೆ ಜೊತೆಗೆ ನಾನು ಸರ್ವೆ ಕೂಡ ಮಾಡಿದ್ದೀನಿ. ಈ ಒಂದು ಸದ್ಯದ ಬೆಳೆ ಈಗ ಕೂಡ್ಲಿಗಿ ಭಾಗದಲ್ಲಿ ಹೇಳ್ಬೇಕಂದ್ರೆ ಒಂದು ತಿಂಗಳ ಬೆಳೆ ಇದೆ, ಮತ್ತೆ ನಮ್ಮ ಕೆಲವೊಂದು ಭಾಗದಲ್ಲಿ ಇನ್ನು 20-25 ದಿವಸದ ಬೆಳೆ ಇದೆ. ಎಲ್ಲ ಕಡೆ ಹೋದ್ರೂ ಕೂಡ ಶೇಕಡ ಒಂದು 15-20% ಒಳಗಡೆನೆ ಒಂದು ಹಾನಿ ಇದೆ. ಆ ರೀತಿ ಹೋದ ವರ್ಷ ಇರ್ತಕ್ಕಂತ ಒಂದು ಸಮಸ್ಯೆ ಇಲ್ಲ ಅಂದ್ರೆ ರೈತ ಬಾಂಧವರು ಗಂಭೀರವಾಗಿಲ್ಲ, ಆದರೂ ಕೂಡ ಅವರಿಗೆ ಮಾಹಿತಿ ಗೊತ್ತಿರಬೇಕು. ಅದನ್ನ ನೋಡ್ಕೊಂಡು ನಾನು ಏನು ಸಮಸ್ಯೆ ನೋಡ್ಕೊಂಡು ನಾನು ಹೇಳಿದಂತ ಔಷಧಿ ಸಿಂಪಡಣೆ ಮಾಡಿದ್ರೆ ಖಂಡಿತ ಇದು ಮಾಡಬಹುದು. ಅಂತೂ ಭಯ ಪಡ್ತಕ್ಕಂತ ಸನ್ನಿವೇಶ ಸದ್ಯದಲ್ಲಿಲ್ಲ, ಅದೊಂದು ರೈತರು ಗಮನಿಸಬೇಕು. ಆಮೇಲೆ ಕೃಷಿ ಇಲಾಖೆಯಲ್ಲಿ ಸಿಗದಂತ ಏನು ಔಷಧಿ ಅದನ್ನ ಸಿಂಪಡಣೆ ಮಾಡಬೇಕು ಖಂಡಿತವಾಗಿ. ಹೆಚ್ಚಿನ ಮಾಹಿತಿ ಇದ್ರೆ ತಮ್ಮ ವಿಸ್ತರಣಾ ಕೇಂದ್ರಕ್ಕೆ ಬಂದ್ರೆ ತಾವು ಕೂಡ ನಾವು ಮಾಹಿತಿ ಕೊಡ್ತೇವೆ. ಒಳ್ಳೆಯದು ಹನುಮಂತಪ್ಪ ಶ್ರೀಹರಿಯವರೇ, ಒಳ್ಳೆಯದು ಹನುಮಂತಪ್ಪ ಶ್ರೀಹರಿಯವರೇ. ಇದುವರೆಗೆ ತಾವು ನಮ್ಮ ಸ್ಟುಡಿಯೋಕ್ಕೆ ಬಂದು ಮೆಕ್ಕೆಜೋಳದಲ್ಲಿ ಫಾಲ್ ಸೈನಿಕ ಹುಳು ಮತ್ತು ಇದನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಸವಿಸ್ತಾರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರು ಈ ವಿಷಯವನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ತಮ್ಮ ಬೆಳೆಯನ್ನು ಬೆಳೀಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ತಮಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ ಸರ್. ಈವರೆಗೆ ಮೆಕ್ಕೆಜೋಳದಲ್ಲಿ ಫಾಲ್ ಸೈನಿಕ ಹುಳುವಿನ ನಿರ್ವಹಣೆ ಈ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. झरने का पानी भी बंद, लैंडस्लाइड होने के लक्षण, अरे सब लोग इकट्ठे हो, क्या खबर है डाक बाबू? खबर कुछ ठीक नहीं है काका, लैंडस्लाइड होने का खतरा है, अरे किसी सुरक्षित स्थान पर चलना पड़ेगा। कैसे कैसे घर बार छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात देकर किसी सुरक्षित स्थान पर पहुँचो। लैंडस्लाइड हुआ था और इसके दोबारा आने के आसार आपके हित में तत्पर NDMA. ಈಗ ಮೇವಿನ ಬೆಳೆ ಕುರಿತು ಬಿಕೆ ರಮೇಶ್ ಅವರಿಂದ ರೈತರಿಗೆ ಮಾಹಿತಿ. ಯಾವುದೇ ಒಂದು ಒಂದು ಕೀಟನಾಶಕಗಳನ್ನು ನಾವು ತಗೋಬೇಕು ಅಂತಂದರೆ ಈಗ ನಮಗೆ ಹೇಗಿತ್ತು ಅಂತಂದರೆ ಮೊದಲಿನ ಒಂದು ಕೀಟನಾಶಕಗಳಾಗಲಿ ರೋಗನಾಶಕಗಳಾಗಲಿ ಅಥವಾ ಕೀಟನಾಶಕಗಳು ಹೇಗಿದ್ವು ಅಂತಂದರೆ ಒಂದು ಕೀಟನಾಶಕ ತಗೊಂಡ್ಬಿಟ್ರೆ ಅದು 3-4 ಹುಳುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಅದರಲ್ಲಿ ಇರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ನಮ್ಮ ನೈಸರ್ಗಿಕವಾಗಿ ಅಥವಾ ನಾವು ಮನುಷ್ಯನ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಹಾನಿ ಆಗಬಾರ್ದು ಅಂತ ತಿಳ್ಕೊಂಡು ಕೆಲವೊಂದು ಕೀಟನಾಶಕಗಳು ಅಷ್ಟೇ ಅವು ಬಳಕೆ ಆಗ್ತಾ ಇದ್ದಾವೆ. ಕೆಲವೊಂದು ರೋಗಗಳಿಗೆ ಕೆಲವೊಂದು ಕೀಟನಾಶಕಗಳು ಬಳಕೆ ಆಗ್ತವೆ, ಅದು ಎಲ್ಲ ರೋಗಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಆಮೇಲೆ ಕೆಲವೊಂದು ಕಳೆಗಳನ್ನಷ್ಟೇ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಇದ್ದಾವೆ. ಹಾಗಾಗಿ ಯಾವುದೇ ಒಂದು ಕೀಟನಾಶಕಗಳನ್ನು ರೈತರು ಉಪಯೋಗ ಮಾಡೋಕ್ಕಿಂತ ಮುಂಚೆ ಸಮೀಪದಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಗಳನ್ನಾಗಲಿ, ಕೃಷಿ ಸಂಶೋಧನಾ ಕೇಂದ್ರಗಳನ್ನಾಗಲಿ, ಅಥವಾ ಕೃಷಿ ಇಲಾಖೆಗಳನ್ನಾಗಲಿ, ಅಥವಾ ಯಾರಾದರೂ ವಿಜ್ಞಾನಿಗಳ ಮಾಹಿತಿ ಅವ್ರ ದೂರವಾಣಿ ಸಂಖ್ಯೆ ಇತ್ತು ಅಂತಂದರೆ ಅವರ ಒಂದು ಮೊಬೈಲ್ಗೆ ಕರೆ ಮಾಡಿ ಒಂದು ಕೀಟಗಳ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟು ಆಮೇಲೆ ಅವುಗಳನ್ನು ಖರೀದಿ ಮಾಡ್ಕೊಳೋಕ್ಕೆ ಹೋಗ್ಬೇಕು. ಈಗ ಸಾಮಾನ್ಯವಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಖರೀದಿ ಮಾಡ್ಕೊಳಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಅಂಗಡಿಯಲ್ಲಿ ಹೋಗಿ ಸುಮ್ಮನೆ ತಮಗೆ ಯಾವುದು ತಿಳಿಯುತ್ತೆ ಅದನ್ನು ಬೇಕೋ ಅದನ್ನು ಮಾಡ್ಕೊಂಬರ್ತಾರೆ, ಅದು ತಪ್ಪು. ಮಾಹಿತಿಯನ್ನು ಪಡ್ಕೊಂಡು ಒಳ್ಳೆ ಮಾಹಿತಿ ಸಿಕ್ತು ಅಂತಂದರೆ ಅವರ ಒಂದು ಅರ್ಧ ಸಮಸ್ಯೆನ ಅಲ್ಲೇ ಒಂದು ಬಗೆಹರಿಸ್ಬೋದು. ಮಾಹಿತಿಯನ್ನು ತೊಗೊಂಡ್ಮೇಲೆ ಆ ಒಂದು ಏನು ರಸೀದಿಯನ್ನು ಅವರು ತೋರಿಸಿ ಆ ಒಂದು ಕೀಟನಾಶಕ ಅಥವಾ ಕೀಟನಾಶಕ ತೊಗೋಬೇಕು. ತೊಗೊಂಡ್ಮೇಲೆ ಅವರು ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತಂದರೆ ಬಾಟ್ಲಿ ಮೇಲೆ ಅದು ಒಂದು ಅವಧಿ ಕೀಟನಾಶಕಗಳ ಅಥವಾ ಕೀಟನಾಶಕಗಳ ಅವಧಿ ಐತೋ ಇಲ್ಲ ಅಂತ ಒಂದು ಫಸ್ಟ್ ಪರೀಕ್ಷೆ ಮಾಡಬೇಕು. ಆ ಅವಧಿಗಿಂತ ಮೀರಿ ಹೋಗಿತ್ತು ಅಥವಾ ಎಕ್ಸ್ಪೈರ್ ಡೇಟ್ ಆಗಿತ್ತು ಅಂತಂದರೆ ಅಂಥ ಕೀಟನಾಶಕಗಳನ್ನು ತೊಗೋಬಾರ್ದು. ಎಲ್ಲ ಕೀಟಗಳ ನಾಶಕಗಳ ಮೇಲೆ ಏನು ಅಂತಂದರೆ ಆ ಒಂದು ಔಷಧಿಯ ಅಂಶವನ್ನು ಬರೆದಿರ್ತಾರೆ. ಅಂಥ ಔಷಧಿಯ ಅಂಶವನ್ನು ಕ್ಲಿಯರ್ ಆಗಿ ಅಥವಾ ಸ್ಪಷ್ಟವಾಗಿ ಬರೆದಿದ್ರು ಅಂತಂದರೆ ಅಂಥ ಔಷಧಿಗಳನ್ನು ಮಾತ್ರ ಖರೀದಿ ಮಾಡಬೇಕು. ಆ ಖರೀದಿ ಮಾಡಿದ ಮೇಲೆ ಅವ್ರು ಏನು ಮಾಡಬೇಕು ಅಂತಂದರೆ ಆ ಒಂದು ಚೀಟಿಗಳನ್ನು ಅಂದರೆ ರಸೀದಿಗಳನ್ನು ಕಾಯ್ದು ಇಟ್ಕೋಬೇಕು ರೈತರು. ರಸೀದಿ ಯಾಕೆ ಅಂತಂದರೆ ಮುಂದೆ ಏನಾದರೂ ಆ ಕೀಟನಾಶಕಗಳಿಂದ ನಮಗೆ ನಿಯಂತ್ರಣ ಬರಲಿಲ್ಲ ಅಥವಾ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಆ ರಸೀದಿನ ಇಟ್ಟು ರೈತರು ಮುಂದೆ ಅವರ ಒಂದು ಕಂಪ್ಲೇಂಟ್ನ ಇದು ಮಾಡಬಹುದು ಅಂತ. ಆಮೇಲೆ ಅದರೊಳಗೆ ಕೀಟನಾಶಕ ಅಥವಾ ಕೀಟನಾಶಕಗಳ ಮೇಲೆ ಕೆಲವೊಂದು ಸಲಹೆ ಸೂಚನೆಗಳ ಒಂದು ಇದು ಇರುತ್ತೆ, ಚೀಟಿ ಇರ್ತದೆ. ಆ ಚೀಟಿಯನ್ನು ರೈತರು ಕಡ್ಡಾಯವಾಗಿ ಅದನ್ನು ತಮ್ಮ ಹತ್ರ ಇಟ್ಕೋಬೇಕು. ಯಾಕೆಂದರೆ ಮುಂದೆ ಏನಾದರೂ ಅಜಾಗ್ರತೆ ಆಯಿತು ಅಂತಂದರೆ ಡಾಕ್ಟರ್ ಹತ್ರ ಹೋದಾಗ ನೀವು ಏನು ಬಳಕೆ ಮಾಡಿದಿರಿ ಅಂತಂತ ಕೇಳಿದಾಗ ನಮ್ಮ ರೈತರ ಹತ್ರ ಉತ್ತರ ಇರಂಗಿಲ್ಲ. ಹಾಗಾಗಿ ಈ ಚೀಟಿನ ಅವ್ರು ತೊಗೊಂಡೋಗಿ ಇಂಥದ್ದು ಬಳಕೆ ಮಾಡಿದ್ದೀವಿ ಡಾಕ್ಟ್ರೆ ಅಂತಂದರೆ ಅದರಲ್ಲಿ ಔಷಧಿಯ ಮನುಷ್ಯನು ಸೇವಿಸ್ಕೊಂಡ್ರ ಅಥವಾ ಪ್ರಾಣಿ ಪಕ್ಷಿಗಳು ಸೇವನೆ ಮಾಡಿಕೊಂಡ್ರ ಅಂತಂದರೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಅಂತ ಆ ಚೀಟಿಯಲ್ಲಿ ಸ್ಪಷ್ಟವಾಗಿರುತ್ತೆ. ಇಲ್ಲ ಅಂತಂದರೆ ಯಾವ ಕೀಟನಾಶಕ ಅಂಶ ಅಥವಾ ಕೀಟನಾಶಕ ಅಂಶ ಇದೆ ಅಂತ ಗೊತ್ತಾಯಿತು ಅಂದರೆ ಡಾಕ್ಟ್ರಿಗೆ ಒಂದು ಚಿಕಿತ್ಸೆ ಕೊಡೋದಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಮೇವಿನ ಬೆಳೆ ಕುರಿತು ಬಿ ಕೆ ರಮೇಶ್ ಅವರಿಂದ ಸಲಹೆಯನ್ನು ಕೇಳಿದಿರಿ. ಈಗ ಕೃಷಿ ಗೀತೆ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ. ಕೆಲಸವ ಉಳಿಸಲು ಬೇಕು ಸರಳ ಸಲಕರಣೆ, ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ, ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ, ತಪ್ಪಿಸಲಾತನ ಜಾಗರಣೆ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ.